ಹೌದು, ನಾವು ಮಾಡ್ತಾ ಇದೀವಿ. ನಮ್ದು ಒಟ್ಟು 5 ಎಕರೆ ಜಮೀನು ಇದೆ, ಅದರಲ್ಲಿ 2 ಎಕರೆ ತೋಟ ಇದೆ, ಅಡಿಕೆ ತೋಟ ಇದೆ, ಮತ್ತು 3 ಎಕರೆ ಭತ್ತ ಬೆಳಿತೀವಿ. ಅಡಿಕೆ ಬೆಳೆನ ಈ ನಮ್ಮ ಭಾಗದಲ್ಲಿ ಒಂದು ಹದಗೋಯಿಲ್ನಲ್ಲಿ ಕೊಯ್ದು ಅದಕ್ಕೆ ಒಂದು ಹದಗೋಯಿಲ್ನಲ್ಲಿ ಸಲಿದು ಕೆಂಪು ಅಡಿಕೆ ನಾ ಹೇಳ್ತಾ ಇದ್ದೀನಿ ಈಗ ಮಾಡುವಂಥ ಒಂದು ಪದ್ಧತಿ. ಕೊಯ್ದು ಅದನ್ನು ಒಂದು ಹದದಲ್ಲಿ ಬೇಯಿಸಿ ಅದನ್ನು ಅಟ್ಟಕ್ಕೆ ಹಾಕಿ ಒಣಸಿದಾವಾಗ ಅದು ಒಂದು ಉತ್ತಮವಾದಂಥ ಒಂದು ಕ್ವಾಲಿಟಿ ಅಡಿಕೆ ಆಗುತ್ತೆ. ಆಪಿ ಇರ್ಬೋದು, ಬೆಟ್ಟೆ ಇರ್ಬೋದು, ಅಥವಾ ಕೆಂಪುಗೋಡು ಇರ್ಬೋದು, ಅಥವಾ ಕೊಳೆನೇ ಇರ್ಬೋದು. ಅದು ಬೇಯಿಸುವಂಥ ಕ್ರಮ ಹೇಗೆ ಅಂದರೆ, ನಾವು ಹದಗೋಯಿಲಲ್ಲಿ ಕೊಯ್ದು ಅವತ್ತೇ ಸಲಿದು ಅವತ್ತೇ ಬೇಯಿಸಬೇಕು. ಅದು ಕೆಲವು ಜನರಲ್ಲಿ ಈಗ ಅದಕ್ಕೊಂದು ಕಣ್ಣಿರುತ್ತೆ ಆ ಅಡಿಕೆಗೆ, ಆ ಕಣ್ಣು ಹೊರಗೆ ಫುಲ್ ಹೊರಗೆ ಬರಬೇಕು ಅಂತ ಕೆಲವು ಜನರು ಹೇಳ್ತಾರೆ. ಇನ್ನೂ ಕೆಲವು ಜನರು ಆ ಕಣ್ಣು ಒಂದೊಂದೇ ಬಂದರೆ ಸಾಕು, ಅದನ್ನು ತೆಗೆದ್ರೆ ಅದು ಒಳ್ಳೆಯ ಗುಣಮಟ್ಟದಾದಂಥ ಒಂದು ಆಪಿ ಅಡಿಕೆ ಅಥವಾ ಬೆಟ್ಟೆ ಅಡಿಕೆ ಕಟಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಮಾಡುವುದರಿಂದ ಮತ್ತೆ ಅಡಿಕೆ ಗ್ರೇಡಿಂಗ್ ಮಾಡುವುದು ಹೇಗೆ ಅಂತಂದರೆ, ಅಡಿಕೆಯನ್ನು ಆ ಹದಗೋಯಿಲಲ್ಲಿ ಕೊಯ್ದು ಸೊಲಿದು ಅದನ್ನು ಬೇಯಿಸಿ ಅಟ್ಟಕ್ಕೆ ಹರಗಬೇಕು. ಹರಗಿ ಒಂದು ದಿನ ಅದನ್ನು ಹಾಗೆ ಬಿಡಬೇಕು. ಒಂದು ದಿನ ಬಿಟ್ಟು ಎರಡನೇ ದಿನ ಅದನ್ನು ನಾವು ಆರಿಸ್ಲಿಕ್ಕೆ ಚಾಲು ಮಾಡ್ತೀವಿ. ಅದರಲ್ಲಿ ಯಾವ್ಯಾವ ತೆಗಿತೀವಿ ಅಂದರೆ, ಕಡಿಮೆ ಗುಣಮಟ್ಟದ ಅಡಿಕೆಯನ್ನೆಲ್ಲ ತೆಗೆದು ಬೇರೆ ಮಾಡ್ತೀವಿ 3 ದಿವಸದೊಳಗಡೆ. ಒಂದು ದಿವಸ ಹನಿಗೆ ಅಂತ ಅಂದರೆ ಇಬ್ಬನಿಗೆ ಬಿಡ್ತೀವಿ ಅದನ್ನು. ಆವಾಗ ಅದಕ್ಕೆ ಒಳ್ಳೆ ಕಲರ್ ಬರುತ್ತೆ, ಇಲ್ಲಾಂದರೆ ಒಳ್ಳೆ ಕಲರ್ ಬರಲ್ಲ. ಆ ಕಲರ್ ಬಂದಾದ ನಂತರ ಒಂದು 2ನೇ ದಿವಸದಿಂದ ನಾವು ಅದನ್ನು ಆರಿಸ್ಲಿಕ್ಕೆ ಚಾಲು ಮಾಡ್ತೀವಿ. ಅದರಲ್ಲಿ ಗೋಟು, ಬೆಟ್ಟೆ, ಕಲ್ಲು ಬೆಟ್ಟೆ, ಮತ್ತು ಮೂರಿ, ಮತ್ತು ಅಡಿಕೆ ಸುಲಿಬೇಕಾದ್ರೆ ತುಂಡು ತುಂಡಾಗ್ತವೆ, ಈ ಥರ ತುಂಡಾದವಾಗ ಆ ತುಂಡನ್ನು ತೆಗಿತೀವಿ. ಹಾಗೆ ಮಾಡುವುದರಿಂದ ಉತ್ತಮವಾದಂಥ ಒಂದು ಅಡಿಕೆ ಅಟ್ಟಕ್ಕೆ ರೆಡಿ ಆಗುತ್ತೆ. ಈ ಪ್ರಕ್ರಿಯೆ ಒಟ್ಟು ನಮ್ಮಲ್ಲಿ ಹದ ಬಿಸಿಲಿದ್ದರೆ 7-8 ದಿವಸ ಒಣಗಿಸ್ಬೇಕು ಅಂತ ಹೇಳ್ತಾರೆ. ಅಂದರೆ ಒಂದು ಸರಿಯಾದಂಥ ಒಣವಾರ ಅಡಿಕೆ ಆಗ್ತದೆ, ಇಲ್ಲಾಂದರೆ ಹಸಿ ಇರುತ್ತೆ. ತೇವಾಂಶ ಜಾಸ್ತಿ ಇದ್ದು ಇಲ್ಲಿ ಮಾರ್ಕೆಟಿಗೆ ಬಂದಾಗ ಅದು ರೇಟು ನಿಮ್ಮ ಅಡಿಕೆ ಹಸಿ ಇದೆ ಅಂತೇಳಿ ನಮ್ಗೆ ಕಡಿಮೆ ಮಾಡ್ತಾರೆ. ಅದರಿಂದ 7-8 ಬಿಸಿಲು ಆಗುವವರೆಗೂ ನಾವು ಕಂಟಿನ್ಯೂಸ್ ಅಂದರೆ ಅದು ಒಂದೇ ದಿವಸದಲ್ಲಿ ಅಡಿಕೆ ಹೊರಗೆ ಬೀಳಲ್ಲ, 8 ದಿವಸವರೆಗೂ ಕಡಿಮೆ ಗುಣಮಟ್ಟದ ಅಡಿಕೆಗಳು ಹೊರಗೆ ಬಿಡ್ತಾನೇ ಇರ್ತವೆ. ಹಾಗಾಗಿ 1ನೇ 2ನೇ ದಿವಸದಿಂದ ಅದನ್ನು ಆರಿಸಿ ಆರಿಸಿ ಆರಿಸಿ 8 ದಿವಸದೊಳಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಉಳಿದ ಅಡಿಕೆಯನ್ನು ಒಂದು ರಾಶಿ ಅಡಿಕೆ ಅಂತ ಮಾಡ್ತೀವಿ. ಅದನ್ನು ಕೆಲವು ರೈತರು ಏನು ಮಾಡ್ತಾರೆ, ಅದೇ ರಾಶಿ ಅಡಿಕೆನೇ ಮಾರ್ಕೆಟಿಗೆ ತಂದು ಬಿಡ್ತಾರೆ. ಬಟ್ ಅದು ನಮ್ಮ ಮಟ್ಟದಲ್ಲಿ ನಮ್ಮ ಇದರಲ್ಲಿ ಅದು ಅಷ್ಟು ಸರಿಯಲ್ಲ. ಆ ಅಡಿಕೆಯನ್ನು ನಾವು ಮತ್ತೆ ಈಗ ಒಂದು ರಾಶಿ ಅಡಿಕೆಯನ್ನು ಮತ್ತೆ ನಾವು ಮನೆಯಲ್ಲೇ ಗ್ರೇಡಿಂಗ್ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂದರೆ ಶಿಗಿರು ಬೆಟ್ಟೆ ತೆಗಿತೀವಿ ಅದರಲ್ಲಿ, ಮತ್ತೆ ಅದರಲ್ಲಿ ಕಲ್ಲು ಬೆಟ್ಟೆ ಅಂತ ಇರುತ್ತೆ, ಆ ಕಲ್ಲು ಬೆಟ್ಟೆನು ತೆಗಿತೀವಿ. ಹೀಗೆ ಮಾಡಿ ಗ್ರೇಡ್ ಮಾಡಿ ತಂದವಾಗ ಆಪಿಗೆ ಒಂದು ಒಳ್ಳೆ ರೇಟ್ ಆಗುತ್ತೆ, ರಾಶಿ ಅಡಿಕೆಗೆ ಒಂದು ರೇಟ್ ಆಗುತ್ತೆ, ಶಿಗಿರು ಬೆಟ್ಟೆಗೆ ಒಳ್ಳೆ ರೇಟ್ ಸಿಗುತ್ತೆ, ಆಮೇಲೆ ಕೆಂಪು ಗೋಟಿಗೆ ಒಂದು ಸಪರೇಟ್ ಮಾಡ್ಕೊಂಡು ಬಂದಾವಾಗ ಅದಕ್ಕೂ ಸಪರೇಟ್ ರೇಟ್ ಸಿಗುತ್ತೆ. ಟೋಟಲ್ ಎವರೇಜ್ ತೆಗೆದವಾಗ ನಮಗೆ ಉತ್ತಮವಾದಂತಹ ದರ ಸಿಗುತ್ತೆ. ಮತ್ತೆ ಇಲ್ಲಿ ವ್ಯಾಪಾರಸ್ಥರು ಕೂಡ ಆ ಥರ ಗ್ರೇಡಿಂಗ್ ಮಾಡ್ಕೊಂಡು ಬಂದಾವಾಗ ಅವರು ಉತ್ತಮವಾದಂಥ ಆವಾಗ ಕ್ವಾಲಿಟಿ ಅಡಿಕೆಗೆ ಹೆಚ್ಚಿಗೆ ಆದಷ್ಟು ಹೆಚ್ಚಿಗೆ ಬರೆದು ನಮಗೆ ರೇಟ್ ಸಿಗುವಂತ ಮಾಡ್ತಾರೆ. ಬೇರೆ ಬೇರೆ ಗುಣಮಟ್ಟದ್ದು ಅಂತೇಳಿದ್ರೆ ಒಂದೇ ಕೊನೆಯಲ್ಲಿರುವಂತಹ ಬೇರೆ ಬೇರೆ, ಹೌದು, ಒಂದೇ ಕೊನೆಯಲ್ಲಿ ಒಂದೇ ಕೊನೆಯನ್ನು ಕೊಯ್ದಾವಾಗ ಅದನ್ನು ಸಲಿದು ನಾವು ಬೇಯಿಸಿ ಅಟ್ಟಕ್ಕೆ ಹರಗಿದಾವಾಗ ಅದು ಅದು ಬೇರೆ ಬೇರೆ ಗುಣಮಟ್ಟವನ್ನು ಹೊಂದ್ಕೊಳ್ತದೆ. ಅದನ್ನು ನಾವು ಆರಿಸಿ ತೆಗೆಯೋದು, ಆರಿಸಿ ತೆಗೆದು ನಮ್ಮಲ್ಲಿ ಅಷ್ಟೇ ಕ್ರಮ, ಕೆಂಪುಗೋಟು, ಬೆಟ್ಟೆ, ಶಿಗಿರು ಬೆಟ್ಟೆ. ಈಗ ನಮಗಂದ್ರೆ ಅದು ನಾವು ರೂಢಿ ಇದ್ದವರಿಗೆ ಅಂದ್ರೆ ಹಿಂದಿನ ನಮಗೆ ಕಲ್ತ್ಕೊಂಡು ಬಂದವರಿಗೆ ಅದು ಅವಾಗ ಅಡಕ್ಕೆ ಹರಡದವಾಗ ನಮ್ಗೆ ಗೊತ್ತಾಗುತ್ತೆ ಸರ್. ಅದನ್ನ ನಾವು ತೆಗೆದು ಬೇರೆ ಬೇರೆ ಮಾಡ್ತೀವಿ. ಇಲ್ಲೂ ಅದನ್ನೇ ಚಾಕ ಕೊಡ್ತಾರೆ ನಮ್ಗೆ ಹೆಸರು, ಕೆಂಪುಗೋಟು ಮತ್ತೆ ಬೆಟ್ಟೆ ರಾಶಿ ಅಂತ ನಾವೇನು ಹೇಳ್ತೀವಿ. ಇದು ನಮ್ಮ ರೈತರ ಒಂದು ಇದು. ಆಮೇಲೆ ವ್ಯಾಪಾರಸ್ಥರು ಅವರನ್ನು ಖರೀದಿ ಮಾಡಿದ ನಂತರ ಅವ್ರು ಬೇರೆ ಬೇರೆ ಮತ್ತೆ ಅದಕ್ಕೆ ಹೆಸರನ್ನು ಇದು ಮಾಡ್ತಾರೆ, ಅವ್ರು ಮತ್ತೆ ಬೇರೆ ಗ್ರೇಡಿಂಗ್ ಮಾಡ್ತಾರೆ. ಬಟ್ ನಾವು ಮಾಡ್ಕೊಂಡು ಬರೋದು ಇಷ್ಟೇ. ಕೆಲವಷ್ಟು ರೈತರು ಹಸಿ ಅಡಿಕೆಯನ್ನ ಸುಲಿತಾರೆ, ಕೆಲವಷ್ಟು ಒಣಗಿಸ್ತಾರೆ ಸಿಪ್ಪೆ ಸಣ್ಣ. ಹೌದು, ಎರಡು ತರ ಇದೆ ಸರ್. ಹಸಿ ಅಡಿಕೆ ಅಂದ್ರೆ ಈಗ ಸಲಿಲಿಕ್ಕೆ ಬರುವಂತ ಅಡಿಕೆಯನ್ನ ನಾವು ಸಲಿತೀವಿ, ಸಲಿದು ಅಟ್ಟಕ್ಕಾಗಿ ಬೇಯಿಸಿ ಈ ಕೆಂಪು ಅಡಿಕೆ ಮಾಡ್ತೀವಿ. ಇನ್ನು ಉತ್ತಮವಾದಂತಹ ಹಣ್ಣಾದಂತ ಅಡಿಕೆ ಅಂದ್ರೆ ಗೋಟ್ ಅಡಿಕೆ ಅಂತ ಹೇಳ್ತೀವಿ ನಾವು. ಆ ಹಣ್ಣಾದಂತ ಅಡಿಕೆಯನ್ನ ಒಣಗಿಸಿ ಒಂದು ಸರಿಯಾದ ಬಿಸಿಲು ಅಂದ್ರೆ 1 ತಿಂಗಳ ಅಥವಾ 1.5 ತಿಂಗಳು ಅದನ್ನು ಒಣಸ್ತೀವಿ. ಆ ಒಣಸಿ ಅದನ್ನು ಸಲಿದಾವಾಗ ಅದಕ್ಕೆ ಚಾಲಿ ಅಡಿಕೆ ಅಂತ ಹೇಳ್ತಾರೆ. ಇನ್ನು ಕೆಲವು ಭಾಗದಲ್ಲಿ ಬರೀ ಚಾಲಿ ಅಡಿಕೆನೆ ಮಾಡೋರು ಇದ್ದಾರೆ. ಇನ್ನು ಈ ಉಮ್ಮಚ್ಚಿಗೆ ಅಥವಾ ಇಲ್ಲಿ ಕಳಚೆ ಆ ಭಾಗದಲ್ಲೆಲ್ಲ ಹೆಚ್ಚಿಗೆ ಚಾಲಿ ಅಡಿಕೆ ಒಳ್ಳೆ ಕ್ವಾಲಿಟಿ ಬರೋದ್ರಿಂದ ಅವರು ಕೆಂಪು ಅಡಿಕೆಯನ್ನು ಹೆಚ್ಚು ಮಾಡಲ್ಲ, ಅವರು ಚಾಲಿ ಅಡಿಕೆನೆ ಮಾಡ್ತಾರೆ. ಮತ್ತು ಚಾಲಿ ಅಡಿಕೆ ಮಾಡೋದ್ರಿಂದ ಸ್ವಲ್ಪ ಲೇಬರ್ ಅಂದರೆ ವೆಚ್ಚ ಕಡಿಮೆ ಆಗ್ತದೆ.

ನೀವು ಎ ಪಿ ಎಂ ಸಿ ಚೆಕ್ ಮಾಡಬೇಕಾದಾಗ ಹೆಂಗೆ ಚೆಕ್ ಮಾಡೋದು, ಅದ್ರಾಗ ಎಷ್ಟು ತೇವಾಂಶ ಇದೆ ಏನು ಅಂತೇಳಿ? ಅದು ಮಾಯಿಶ್ಚರ್ ಮೇಲೆ ಮಾಡ್ತೀವಿ, ಎಷ್ಟು ಮಾಯಿಶ್ಚರ್ ಇದೆ ಅಂತ. ಇಲ್ಲಿ ಮಷಿನ್ ಇದೆ, ಈಗ ಗ್ರೇಡಿಂಗ್ ಮಷಿನ್ ಇದೆ, ಆ ಗ್ರೇಡಿಂಗ್ ಮಷಿನ್ನಲ್ಲೇ ಅದನ್ನು ಪರೀಕ್ಷೆ ಮಾಡಿದವಾಗ ಅದರಲ್ಲಿ ಎಷ್ಟು ಮಾಯಿಶ್ಚರ್ ಇದೆ, ಎಷ್ಟು ತೇವಾಂಶ ಇದೆ ಅನ್ನೋದು ಅದರಲ್ಲಿ ಸಿಗುತ್ತೆ ಸರ್. ಹಾಗಾಗಿ ಇಷ್ಟು ಮಾಯಿಶ್ಚರ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ರೇಟ್ ಜಾಸ್ತಿನಾ? ಹೌದು, ಅಷ್ಟು ಜಾಸ್ತಿ, ಎಷ್ಟು ಕಡಿಮೆ ಆಯಿತು ಅಷ್ಟು ರೇಟ್ ಜಾಸ್ತಿ ಆಗುತ್ತೆ. ಹೌದು. ಎಲ್ಲೆಲ್ಲಿ ಹೋಗುತ್ತೆ ಇಲ್ಲಿ ಬಂದಂತ ಎ ಪಿ ಎಂ ಸಿ ಬಂದಂತ ಮಾಲ್ ಎಲ್ಲ? ಇಲ್ಲಿದು ಗುಜರಾತ್, ಉತ್ತರ ಪ್ರದೇಶ, ಮುಂಬೈ, ಮಹಾರಾಷ್ಟ್ರ, ಆಮೇಲೆ ಇಲ್ಲಿ ಲೋಕಲ್ ಅಂದ್ರೆ ಹುಬ್ಳಿ, ಧಾರವಾಡ, ನಮ್ಮ ಕರ್ನಾಟಕ, ಎಲ್ಲ ಆಲ್ ಓವರ್ ಕರ್ನಾಟಕ ಹೋಗುತ್ತೆ ಸರ್. ಏನನ್ಸ್ತು, ಒಬ್ಬ ರೈತರಾಗಿ ಒಬ್ಬ ಎ ಪಿ ಎಂ ಸಿ ಒಳಗೆ ಕೆಲಸನೂ ಕೂಡ ಮಾಡ್ತಾ ಇದ್ದೀರಿ, ಎರಡು ಕಡೆನೂ ಅನುಭವ ಇರುತ್ತೆ, ಹಾಗಾಗಿ ನಿಮ್ಮ ರೈತಾಪಿ ಜೀವನ ಮಟ್ಟ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಕಾರಣ ಆಯ್ತು? ಯಾಕಂದ್ರೆ ಎ ಪಿ ಎಂ ಸಿ ಅದು ಮಾರಾಟ ವ್ಯವಸ್ಥೆಯನ್ನು ರೈತರು ಸರಿಯಾಗಿ ತಿಳ್ಕೊಬೇಕು, ಮಾರಾಟ ಮಾಡಬೇಕು ಅಂತೇಳಿ. ಹೌದು ಸರ್, ಅದು ತುಂಬ ಖುಷಿಯಾಗುತ್ತೆ, ಎರಡೂ ಕಡೆ ಅನುಭವ ಆಗಿದೆ. ರೈತರಾಗಿ ನಮಗೆ ಇಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಗೆ ಗ್ರೇಡಿಂಗ್ ಮಾಡ್ಕೊಂಡು ಬರಬೇಕು, ಇಲ್ಲಿ ಮಾರ್ಕೆಟಲ್ಲಿ ಯಾವಾಗ ಅಡಿಕೆ ತರಬೇಕು, ಯಾವಾಗ ತಂದರೆ ಮಾರಾಟ ಆಗುತ್ತೆ ಅಂದರೆ ಜಾಸ್ತಿ ರೇಟ್ ಸಿಗುತ್ತೆ, ಮತ್ತು ಹೇಳುವಂಥ ಎಲ್ಲ ಒಂದು ಅನುಭವದಿಂದ ನಾವು ಅದನ್ನು ತರುತ್ತೀವಿ ಸರ್. ಇಲ್ಲಿ ಅನುಭವ ಆಗಿದೆ ನಮಗೆ. ಅಲ್ಲ, ಮಾರುಕಟ್ಟೆಯಲ್ಲಿ ಏನು ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಹೆದರಿಕೆ ಏನಿಲ್ಲ? ಇಲ್ಲ ಸರ್, ಹಾಗೇನು ಹೆದರಿಕೆ ಏನಿಲ್ಲ. ಸೊಸೈಟಿ ಇದೆ ಇಲ್ಲಿ, ಸುಮಾರು 80% ಸಂಘ ಸಹಕಾರಿ ಸಂಘದಲ್ಲೇ ವ್ಯಾಪಾರ ಆಗುತ್ತೆ. ಮತ್ತು ನಾವು ಅಂದರೆ ನಮ್ಮ ಮನೆಯಿಂದ ತರುವಂಥ ಅಡಿಕೆ ನಾವು ಎಲ್ಲೂ ಪ್ರೈವೇಟಲ್ಲಾಗಲಿ ಅಥವಾ ಹೊರಗಡೆ ಎಲ್ಲೂ ಕೊಡಲ್ಲ, ಸಹಕಾರಿ ಸಂಘದಲ್ಲೇ ನಮ್ಮದು ವ್ಯವಹಾರ. ಅಂದರೆ ಅಡಿಕೆ ಇರ್ಬೋದು, ಏಲಕ್ಕಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಯಾವುದೇ ಇದ್ರೂ. ಇಲ್ಲಿ ಭತ್ತ ಅಂದರೆ ಇಲ್ಲಿ ಮಾರ್ಕೆಟ್ ಇಲ್ಲ, ಹಾಗಾಗಿ ನಾವು ಹೊರಗಡೆ ಅದನ್ನೊಂದು ಮಾರಾಟ ಮಾಡ್ತೀವಿ, ಬಿಟ್ಟರೆ ಎಲ್ಲನೂ ಎ ಪಿ ಎಂ ಸಿ ಮುಖಾಂತರ ನಾವು ಮಾರಾಟ ಮಾಡ್ತೀವಿ. ಕೆಲವೊಂದು ಅಲ್ಲೇ ಊರಲ್ಲೇ ಮಾರಾಟ ಮಾಡ್ತಿರ್ತಾರ? ಹಾ, ಅಂಥವ್ರು ಕಡಿಮೆ ರೇ ಸರ್, ಇವತ್ತಿನ ಕಾಲದಲ್ಲಿ ಬಹಳ ಕಡಿಮೆ, ಯಾರು ಮಾಡಲ್ಲ, ಬಹಳ ಕಡಿಮೆ. ಒಂದು ಕ್ವಿಂಟಲ್ ಆದರೂ ತೊಗೊಂಡ್ಬರ್ತಾರೆ? ಒಂದು ಕ್ವಿಂಟಲ್ 50 kg ಆದರೂ ತರೋರಿದ್ದಾರೆ, 10 kg ತರೋರಿದ್ದಾರೆ. ಹೌದು. ಮತ್ತು ನಾವು ಇಲ್ಲಿ ಎ ಪಿ ಎಂ ಸಿಲಿ ನಮ್ಮ ಸುತ್ತಮುತ್ತಲಿನ ನಾವು ಅವೇರ್ನೆಸ್ ಮಾಡಿ, ನೀವು 10 kg ಇದ್ರೂ ತಂದರೆ ಅಂದರೆ ಈಗ ಅತಿಕ್ರಮಣದಾರರೆಲ್ಲ ಕೆಲವೊಬ್ಬರು ಬೆಳೀತಾ ಇದ್ದಾರೆ, ಅವ್ರಿಗೆ ರೈತರು ಅಂತ ಪಟ್ಟ ಇಲ್ಲ. ಹಾಗಾಗಿ ಆದರೆ ಇಲ್ಲಿ ಅವರಿಗೆ ರೇಷನ್ ಕಾರ್ಡ್ ಮುಖಾಂತರ ಅಥವಾ ಅವ್ರ ಆಧಾರ್ ಕಾರ್ಡ್ ಮುಖಾಂತರ ಅವ್ರಿಗೊಂದು ಮೆಂಬರ್ಶಿಪ್ ಮಾಡಿ 10 kg ಅಡಿಕೆನೂ ಮಾರಿಸಿದ್ದೀವಿ ತಂದು. ಎ ಪಿ ಎಂ ಸಿಲಿ ಮಾರಾಟ ಮಾಡೋದ್ರಿಂದ ಸ್ಪರ್ಧಾತ್ಮಕ ಬೆಲೆ ಸಿಗುತ್ತೆ? ಹೌದು ಸರ್, ಖಂಡಿತವಾಗಿ ಸಿಗುತ್ತೆ, ಖಂಡಿತವಾಗಿ ಬೆಲೆ ಸಿಗುತ್ತೆ, ತೂಕ ಸಿಗುತ್ತೆ, ಸರಿಯಾದ ದರ ಸಿಗುತ್ತೆ, ಆಮೇಲೆ ನಮ್ಮ ಪೇಮೆಂಟು ಕರೆಕ್ಟ್ ಆದ ಟೈಮಿಗೆ ಸಿಗುತ್ತೆ. ಒಳ್ಳೆಯದು. ಮಹಾಬಲೇಶ್ವರ ಭಟ್ ಅವರು ಇಲ್ಲಿ ತನಕ ನಿಮ್ಮ ನಮ್ಮ ಜೊತೆಗಿದ್ದು, ಒಟ್ಟು ಅಡಿಕೆ ಸಂಸ್ಕರಣೆ, ವರ್ಗೀಕರಣ, ಮಾರಾಟ ಹೇಗೆ ಮಾಡಿದರೆ ರೈತರಿಗೆ ಅನುಕೂಲ ಅನ್ನುವಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಅಡಿಕೆ ಸಂಸ್ಕರಣೆ ಮತ್ತು ವರ್ಗೀಕರಣ ಈ ಕುರಿತು ಯಲ್ಲಾಪುರದ ಹಲಸ್ಖಂಡದ ಮಹಾಬಲೇಶ್ವರ್ ಜಿ ಭಟ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಣೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಜನಪದ ಸಂಗೀತ ನಾರಾಯಣ ಎಸ್ ಮರಾಠೆ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಮಾಧವ ಪಾಹಿ ಶ್ರೀನಿವಾಸ ದೇವ ಪಾಹಿ ಸೌರಿ ಮಾಧವ ಪಾಹಿ ಶ್ರೀನಿವಾಸ ದೇವ ಪಾಹಿ ಸೌರಿ ಪಾಹಿ ಮೌನಿ ಹೃದಯ ಭಾವ ಪಾಹಿ ಪಾಹಿ ಕೇಶವ ಪಾಹಿ ಮೌನಿ ಹೃದಯ ಭಾವ ಪಾಹಿ ಪಾಹಿ ಕೇಶವ ಪಾಹಿ ಶ್ರೀನಿವಾಸ ದೇವ ಪಾಹಿ ಸೌರಿ ಮಾಧವ ಪಾಹಿ ಶ್ರೀನಿವಾಸ ದೇವ ಪಾಹಿ ಸೌರಿ ಮಾಧವ ಪಾಹಿ ಶ್ರೀನಿವಾಸ ದೇವ ಸುಜನ ಪಾಲನ ನೀಲವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ನೀಲವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ನೀಲವರ್ಣ ವ್ಯಾಳ ಶಯನ ಶೀಲ ಸುಜನ ಪಾಲನ ಶ್ರೀರತಾಂಗಿ ರಮಣ ಎನ್ನ ಪಾಲಿಸೋ ಕಮಲೇಕ್ಷಣ ಶ್ರೀಲತಾಂಗಿ ರಮಣ ಎನ್ನ ಪಾಲಿಸೋ ಕಮಲೇಕ್ಷಣ ಶ್ರೀಲತಾಂಗಿ ರಮಣ ಎನ್ನ ಪಾಲಿಸೋ ಕಮಲೇಕ್ಷಣ ಶ್ರೀಲತಾಂಗಿ ರಮಣ ಎನ್ನ ಪಾಲಿಸೋ ಕಮಲೇಕ್ಷಣ ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರಿ ಮಾಧವ ಪಾಯಿ ಶ್ರೀನಿವಾಸ ದೇವ ಪಾಹಿ ಸೌರಿ ಮಾಧವ ಪಾಹಿ ಶ್ರೀನಿವಾಸ ದೇವ ಪಾಹಿ ಸೌರಿ ಮಾಧವ ಪಾಹಿ ಶ್ರೀನಿವಾಸ ಪಾಹಿ ಸೌರಿ ಮಾಧವ ಭಕ್ತ ಜನರ ಕಾಮಧೇನು ಮುಕ್ತಿ ಕೊಡುವ ದೇವನು ಭಕ್ತ ಜನರ ಕಾಮಧೇನು ಮುಕ್ತಿ ಕೊಡುವ ದೇವನು ಭಕ್ತ ಜನರ ಕಾಮಧೇನು ಮುಕ್ತಿ ಕೊಡುವ ದೇವನು ಭಕ್ತ ಜನರ ಕಾಮಧೇನು ಮುಕ್ತಿ ಕೊಡುವ ದೇವನು ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನು ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನು ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನು ಕತ್ತಲೆಗೆ ಪ್ರಚಂಡ ಭಾನು ಚಿತ್ತ ಸಾಕ್ಷಿ ರೂಪನು ಪಾಯಿ ಶ್ರೀನಿವಾಸ ದೇವ ಪಾಯಿ ಸೌರಿ ಮಾಧವ ಪಾಯಿ ಶ್ರೀನಿವಾಸ ದೇವ ಪುರದಿ ನಿಲಯ ವರಗಜಾಸ್ಯ ಸುಪ್ರಿಯಾ ವರಹಕಂಠ ಪುರದಿ ನಿಲಯ ವರಗಜಾಸ್ಯ ಸುಪ್ರಿಯಾ ವರಹಕಂಠ ಪುರದಿ ನಿಲಯ ವರಗಜಾಸ್ಯ ಸುಪ್ರಿಯಾ ವರಹಕಂಠ ಪುರದಿ ನಿಲಯ ವರಗಜಾಸ್ಯ ಸುಪ್ರಿಯಾ ಚರಣಕ್ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣಕ್ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣಕ್ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣಕ್ಕೆರಗಿ ಮುಗಿವೆ ಕೈಯ ಕರುಣಿಸಯ್ಯ ಸದ್ಗತಿಯ ಚರಣಕ್ಕೆರಗಿ ಕರುಣೆಸಯ್ಯ ಸದ್ಗತಿಯ ಚರಣಕ್ಕೆರಗಿ ಮುಗಿವೆ ಕೈಯ ಕರುಣೆಸಯ್ಯ ಸದ್ಗತಿಯ ಚರಣಕ್ಕೆರಗಿ ಮುಗಿವೆ ಕೈಯ ಕರುಣೆಸಯ್ಯ ಸದ್ಗತಿಯ ಚರಣಕ್ಕೆರಗಿ ಮುಗಿವೆ ಕೈಯ ಕರುಣೆಸಯ್ಯ ಸದ್ಗತಿಯ ಬಾಯಿ ಶ್ರೀನಿವಾಸ ದೇವ ಬಾಯಿ ಸೌರೆ ಮಾಧವ ಬಾಯಿ ಶ್ರೀನಿವಾಸ ದೇವ ಬಾಯಿ ಸೌರೆ ಮಾಧವ ಬಾಯಿ ಶ್ರೀನಿವಾಸ ದೇವ ಬಾಯಿ ಸೌರೆ ಮಾಧವ ಬಾಯಿ ಶ್ರೀನಿವಾಸ ದೇವ ಬಾಯಿ ಸೌರೆ ಮಾಧವ ಬಾಯಿ ಭೋನೆ ಹೃದಯ ಭಾವ ಬಾಯಿ ಬಾಹಿ ಕೇಶವ ಬಾಯಿ ಭೋನೆ ಹೃದಯ ಭಾವ ಬಾಯಿ ಬಾಹಿ ಕೇಶವ ಬಾಯಿ ಮೌನಿ ಹೃದಯ ಭಾವ ಬಾಯಿ ಬಾಯಿ ಕೇಶವ ಬಾಯಿ ಮೌನಿ ಹೃದಯ ಭಾವ ಬಾಯಿ ಬಾಯಿ ಕೇಶವ ಬಾಯಿ ಶ್ರೀನಿವಾಸ ದೇವ ಬಾಯಿ ಸೌರೆ ಮಾಧವ ಬಾಯಿ ಶ್ರೀನಿವಾಸ ದೇವ ಬಾಯಿ ಸೌರೆ ಮಾಧವ ಬಾಯಿ ಶ್ರೀನಿವಾಸ ದೇವ ಹಾದಿಗೆ ನಡೆಸೋ ದೇವಾ ಸತ್ಯದ ಹಾದಿಗೆ ನಡೆಸೋ ದೇವಾ ಸತ್ಯದ ಹಾದಿಗೆ ನಡೆಸೋ ದೇವಾ ಮೋಹದ ದಾಹದ ಮಾಯೆಗೆ ಸಿಲುಕದೆ ಮೋಹದ ದಾಹದ ಮಾಯೆಗೆ ಸಿಲುಕದೆ ಮೋಹದ ದಾಹದ ಮಾಯೆಗೆ ಸಿಲುಕದೆ ಮೋಹದ ದಾಹದ ಮಾಯೆಗೆ ಸಿಲುಕದೆ ತೋರ ಬಾಳಕ ಧನದಲ್ಲಿ ಶತ್ರುಗಳ್ಯಾರೋ ಬಾಳಕದನದಲ್ಲಿ ಶತ್ರುಗಳ್ಯಾರೋ ಬಾಳಕದನದಲ್ಲಿ